ಸುಧನ್ವ ಮೋಕ್ಷ ಎಂಬ ಪ್ರಸಂಗದಿಂದ ಆಯ್ದ ಕೆಲವು ಸನ್ನಿವೇಶಗಳು, ಶ್ರೀಹರಿಯನ್ನು ಕಾಣುವ ಉದ್ದೇಶದಿಂದ ತುರಗವನ್ನು ಬಂಧಿಸಿದ ಚಂಪಕಾವತಿಯ ರಾಜ ಹರಿಭಕ್ತ ಹಂಸಧ್ವಜನು ಸರ್ವರಿಗೂ ಯುದ್ಧಕ್ಕೆ ಸಿದ್ಧರಾಗಲು ಆಜ್ಞಾಪಿಸುತ್ತಾನೆ. ತಪ್ಪಿದಲ್ಲಿ ತಪ್ತ ತೈಲದ ಭಾಂಡಕ್ಕೆ ಹಾಕುವ ಆಜ್ಞೆಯನ್ನು ವಿಧಿಸುತ್ತಾನೆ. ಇದನ್ನು ಕೇಳಿದ ಸುಧನ್ವನು ಜನನಿ ಸೋದರಿಯರಿಂದ ಬೀಳ್ಕೊಟ್ಟು ತನ್ನ ರಾಣಿಯಾದ ಪ್ರಭಾವತಿಯ ಅಂತಃಪುರಕ್ಕೆ ಬರುತ್ತಾನೆ. ಜನನಿ ಸೋದರಿಯ ಬೀಳ್ಕೊಳ್ಳು ಸುಧನ್ವನು ತನ್ನಯ ಮಂದಿರ ಕೈ ತರುತ್ತೀರೆ, ತನ್ನಯ ಮಂದಿರ ಕೈ ತರುತ್ತೀರೆ ಅನಿತರುಳ್ಳು ಆತನ ರಾಣಿ ಪ್ರಭಾವತಿಯೋ Okay. ಸರ್ವಸನ್ನದ್ಧನಾಗಿ ಹೊರಟ ಸುಧನ್ವನು ಪ್ರಭಾವತಿಯ ಅಂತಃಪುರಕ್ಕೆ ಬಂದಾಗ ಅವನನ್ನು ಕಂಡ ಪ್ರಭಾವತಿಯು ಆಶ್ಚರ್ಯದಿಂದ ಈ ರೀತಿಯಾಗಿ ಪ್ರಶ್ನಿಸುತ್ತಾಳೆ. Thank you. ಮಾಡಬೇಕಾದ ಪ್ರಭಾವತಿಯ ಪ್ರಶ್ನಾವಳಿಗೆ ಸುಧನ್ವನು ಈ ರೀತಿಯಾಗಿ ಪ್ರತ್ಯುತ್ತರವನ್ನು ನೀಡುತ್ತಾನೆ. ತ್ರಿಲೋಕ ವೀರನಾದ ಪಾರ್ಥನೊಂದಿಗೆ ಸೆಣಸುವುದಕ್ಕಾಗಿ ಹೋಗುತ್ತಿದ್ದಾನೆ ಎಂದು ತಿಳಿದ ಪ್ರಭಾವತಿಯು ಪತಿಗೆ ಬುದ್ಧಿಯ ಮಾತನ್ನು ಈ ರೀತಿಯಾಗಿ ಹೇಳುತ್ತಾಳೆ. Ah! ಅಡಿ ಮುಂದಿಡೆ ಸ್ವರ್ಗ, ಹಿಂದಿಡೆ ನರಕ ಎಂಬ ಉಕ್ತಿಯಂತೆ ಕೃಷ್ಣಾರ್ಜುನರನ್ನು ತಾನು ಯುದ್ಧದಲ್ಲಿ ಸೋಲಿಸುತ್ತೇನೆ ಎಂಬ ರಣೋತ್ಸಾಹದ ನುಡಿಗಳನ್ನು ಸುಧನ್ವ ಪ್ರಭಾವತಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ಜಯ ಅಥವಾ ಮೋಕ್ಷಾಕಾಂಕ್ಷಿಯಾಗಿ ಹೊರಟ ಪತಿಯಲ್ಲಿ ಇಂದು ರಾತ್ರಿ ತನ್ನ ಅಂತಃಪುರದಲ್ಲಿ ಇದ್ದು ಪುತ್ರ ಸಂತತಿಯನ್ನು ಕರುಣಿಸಬೇಕೆಂದು ಪ್ರಭಾವತಿ ಕೇಳಿಕೊಂಡಾಗ ಧರ್ಮ ಸಂಕಟಕ್ಕೆ ಸಿಲುಕಿದ ಸುಧನ್ವನು ತನ್ನ ಮನದಲ್ಲಿ ಈ ಪರಿ ಯೋಚಿಸುತ್ತಾನೆ. ಸತಿಗೆ ಷೋಡಶದ ಋತು ಸಮಯವೋ ಏಕಾದಶಿ ವೃಥಮಲಂಗ್ಯ ಶ್ರಾದ್ಧ ಎನಿ ತೋದೋ ದಿನಮೇ ಸಂಗತ ಮಾದೊಡಂತೋ ಕರ್ತವ್ಯವೆನೆ ಪೈತೃಕದಶೇಷಾನ್ನಮಾಗ್ರಾಣಿ ಸೇ ಕರ್ತವ್ಯವೆನೆ ಪೈತೃಕದ ಶೇಷಾನ್ನಮಾಗ್ರಾಣಿ ಸೇ ಕೃತಪೂಜ್ಯಮಾದಪುದು ನಡುವಿರುಳ್ಗಳೆದ ಆ ವನಿತೆಯ ನೊಡಗೂಡಬಹುದು ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿಸಲು ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿಸಲು ಇವಳಲಿಂದು ಮೀರುವುದು ಮತವಲ್ಲ ಇವಳನು ಇಂದು ಮೀರುವುದು ಮತವಲ್ಲಂದು ತಿಳಿದನು ಸತಿಗೆ ಷೋಡಶದ ಋತು ಸಮಯವು ಆ ಪ್ರಭಾವತಿಯನ್ನು ಬೀಳ್ಕೊಂಡ ಸುಧನ್ವನು ಹಂಸಧ್ವಜ ವಿಧಿಸಿದ ಶಿಕ್ಷೆಯನ್ನು ಶ್ರೀಕೃಷ್ಣನ ಕಾರುಣ್ಯದಿಂದ ಪಾರಾಗಿ ರಣವೀಳ್ಯವನ್ನು ಪಡೆದು

ಇದೀಗ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ. ಪುರಂದರದಾಸರ ರಚನೆಗಳು ಕೇಳಿ. ಆಡಿಸಿದಳೆ ಶೋಧೆ ಜಗದೋದ್ಧಾರಣ. ಮಗನೆಂದು ತಿಳಿಯುತ್ತ ಜಗದೋದ್ಧಾರಣ ಮಗನೆಂದು ತಿಳಿಯುತ್ತ ಜಗದೋದ್ಧಾರಣ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ಸುಗುಣಾತರಂಗನ ಆಡಿಸಿದಳೆ ಶೋರೆ ಜಗದೋದ್ಧಾರಣ ಆಡಿಸಿದಳೆ ಶೋರೆ ಜಗದೋದ್ಧಾರಣ ನಿಗಮಕ್ಕೆ ಸಿಲುಕರ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕರ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕರ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ ಜಗದೋದ್ಧಾರಣ ಆಡಿಸಿದಳೆ ಶೋಧೆ ಜಗದೋದ್ಧಾರಣ ಅಣೋರಣಿಯನ ಮಹತೋ ಮಹಿಮನ ಅಣೋರಣಿಯನ ಮಹತೋ ಮಹಿಮನ ಅಪ್ರಮೇಯನ ಆಡಿಸಿದಳೆ ಶೋಧೆ ಅಪ್ರಮೇಯನ ಆಡಿಸಿದಳೆ ಶೋಧೆ ಜಗದೋದ್ಧಾರಣ ಆಡಿಸಿದಳೆ ಶೋಧೆ ಜಗದೋದ್ಧಾರಣ ಆ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಆಡಿಸಿದಳು ಶೋಭೆ ಪುರಂದರ ವಿಠಲನ ಆಡಿಸಿದಳು ಶೋರೆ ಜಗದೋದ್ಧಾರನ ಆಡಿಸಿದಳು ಶೋರೆ ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣ ತರಂಗನ ಆಡಿಸಿದಳು ಶೋದೆ ಸುಗುಣ ತರಂಗನ ಆಡಿಸಿದಳು ಶೋದೆ ಜಗದೋದ್ಧಾರನ ಆಡಿಸಿದಳು ಶೋದೆ ಜಗದೋದ್ಧಾರನ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೊರೆಯದಣ್ಣ ಮುಕುತಿ ಅಣ್ಣ ದೊರೆಯದಣ್ಣ ಮುಕುತಿ